ಇದು ಆಕಾಶವಾಣಿ ಹಾಸನ ಕೇಂದ್ರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಅರಕಲಗೂಡು ತಾಲೂಕು ಕಣಿಯೂರು ಗ್ರಾಮದ ಪ್ರಗತಿಪರ ಕೃಷಿಕ ಕೆಜೆ ಮನು ಅವರೊಂದಿಗೆ ಸಂದರ್ಶನದ ಅಂತಿಮ ಭಾಗ. ಪ್ರಸ್ತುತಿ ಅರಕಲಗೂಡು ವಿಮದ್ ಸೂದನ್. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಕಣಿಯಾರು ಗ್ರಾಮದ ಪ್ರಗತಿಪರ ಕೃಷಿಕ ಕೆಜೆ ಮನು ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳ್ತಾ ಇದ್ರಲ್ಲ, ಬನ್ನಿ ಇವತ್ತು ಕೆಜೆ ಮನು ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳೋಣ. ಹಸು ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಪ್ರತಿ ದಿವಸ ಏನೆಲ್ಲ ಕೆಲಸಗಳಿರುತ್ತೆ, ನೀವು ಏನೆಲ್ಲ ಕೆಲಸಗಳನ್ನ ಮಾಡ್ತೀರಾ? ಹಸು ಸಾಕಾಣಿಕೆಗೆ ಸಂಬಂಧಪಟ್ಟಿದ್ದು ಅಂದ್ರೆ, ಬೆಳಗ್ಗೆ ಫಸ್ಟ್ ನಾವು 4:30-5 ಗಂಟೆವರೆಗೂ ಕೊಟ್ಟಿಗೆ ಕ್ಲೀನ್ ಮಾಡ್ಕೊಳ್ಬೇಕು, ಸಗಣಿ ಎಲ್ಲ ಎತ್ತಿ ಎಲ್ಲ ಕ್ಲೀನ್ ಮಾಡಿ 5 ಗಂಟೆ ಆದ್ಮೇಲೆ ನಾವು ಹಾಲು ಕರೆಯೋದಕ್ಕೆ ಶುರು ಮಾಡ್ತೀವಿ. 5-7:30 ಹಾಲು ಕರೀತಾರೆ. ಹಾಲು ಕರೆದೆಲ್ಲ ಆದ್ಮೇಲೆ ಅದಕ್ಕೆ ನೆಕ್ಸ್ಟ್ ಜೋಳ ಎಲ್ಲ ಕಟ್ ಮಾಡಿ ಸ್ಟಾಫ್ ಕಟ್ಟರಲ್ಲಿ ಜೋಳ ಹಾಕ್ತಾರೆ. 9:30-10 ಗಂಟೆಗೆ ಅದರದ್ದು ಕೆಲಸ ಮುಗಿಯಿತು. 10:00-12:00 ಏನೂ ಇಲ್ಲ, ಸುಮ್ಮನೆ ಇರುತ್ತೆ. ಹೊರಗಡೆ ತಗೊಂಡೋಗಿ ನಾವು ಕಟ್ತೀವಿ. ಆಮೇಲೆ 12 ಗಂಟೆ ಮೇಲೆ ಅದು ಹಸುಗಳು ತೊಳೆಯೋದು, ತೊಳೆದು ಎಲ್ಲ ಮಾಡಿ ಮಧ್ಯಾಹ್ನ ಒಂದ್ಸಲ ಫೀಡ್ಸ್ ಕೊಡ್ತೀವಿ. ಆಮೇಲೆ ಕಟ್ ಹಾಕ್ತೀವಿ ಒಳಗಡೆನೆ. ಮಧ್ಯಾಹ್ನ ಕಟ್ ಹಾಕಿದ್ಮೇಲೆ ಮತ್ತೆ 4:30-4:30 ನೀರೆಲ್ಲ ಕುಡಿಸಿ 3-4:30 ನೀರು ಕುಡಿಸ್ತೀವಿ. ಅದಾದ್ಮೇಲೆ ಕಟ್ ಹಾಕಿದ್ಮೇಲೆ ಮತ್ತೆ ಸಗಣಿ ಎಲ್ಲ ಎತ್ಕೊಂಡು ಕ್ಲೀನ್ ಮಾಡ್ಕೊಂಡು 5:30-6 ಗಂಟೆ ಹೆಂಗೆ ಹಾಲು ಕರಿಯೋಕೆ ಶುರು ಮಾಡ್ತೀವಿ. 7:00-7:30 ಮುಗಿಯುತ್ತೆ. ಮತ್ತೆ ಅದಾದ್ಮೇಲೆ ಒಂದ್ಸಲ ಫೀಡ್ಸ್ ಕೊಡ್ತೀವಿ. ಮತ್ತೆ 4:30-5 ಗಂಟೆ ಟೈಮಲ್ಲಿ ಮತ್ತೆ ಒಂದ್ಸಲ ಜೋಳ ಕೊಡ್ತೀವಿ, 2 ಸಲ ಜೋಳ ಕೊಡ್ತೀವಿ ನಾವು. ಇಷ್ಟು ಮಾಡ್ತೀವಿ. ನಾನು ಅದರಲ್ಲಿ ಎಷ್ಟು ಟೈಮ್ ಇದ್ದಾಗ ಸ್ವಲ್ಪ ಜೋಳ ಕಟ್ ಮಾಡ್ಕೊಡೋದು, ನೀರು ಕುಡಿಸೋದು, ಇಂಥದ್ದು ಸಣ್ಣದ ಪುಟ್ಟದ್ದು ಸಹಾಯ ಮಾಡ್ತಾ ಇದೀನಿ. ಸಂಪೂರ್ಣವಾಗಿ ನೋಡ್ಕೊಳ್ತಿರೋದು ನಮ್ಮ ಅಣ್ಣ ಅವರು. ನೀರಿನ ಪೂರೈಕೆ ಹೇಗೆ ಮಾಡಬೇಕು? ನೀರು ತೋಟದಿಂದ ಕನೆಕ್ಷನ್ ತಗೊಂಡಿದ್ದೀವಿ ನಾವು, ಬೋರ್ವೆಲ್ ಇದೆ, ಅದರಲ್ಲೇ ನೀರು ಕುಡಿಯೋದಕ್ಕೆ ಹಸುಗಳಿಗೆ ಆಗ್ತಾ ಇದೆ. ಕೆಲವು ಟೈಮ್ ಕರೆಂಟ್ ಪ್ರಾಬ್ಲಮ್ ಇರುವಾಗ ನಾವು ಕೆರೆಗೆ ಕರ್ಕೊಂಡು ಹೋಗಿ ಹಸುನ ನೀರು ಕುಡಿಸ್ಕೊಂಡು ಬರ್ತೀವಿ, ಇನ್ನೇನು ಆಪ್ಷನ್ ಇಲ್ಲ. ಸಾಕಷ್ಟು ನೀರು ಸಾಕಾಗುತ್ತೆ, ಸದ್ಯಕ್ಕೆ ಆಗ್ತಾ ಇದೆ. ಇದರ ಜೊತೆಗೆ ಇತ್ತೀಚೆಗೆ ಅಗ್ರಿ ಕ್ಲಿನಿಕ್ ಅನ್ನು ಕೂಡ ನೀವು ಪ್ರಾರಂಭ ಮಾಡಿದ್ದೀರಾ? ಯಾವಾಗ ಪ್ರಾರಂಭ ಮಾಡಿದ್ರಿ, ಹೇಗೆ ನಡೀತದೆ? ಈಗ 2021 ಅಕ್ಟೋಬರ್ ಅಲ್ಲಿ ಶುರು ಮಾಡಿದ್ದು. ಸಾಕಷ್ಟು ಚೆನ್ನಾಗಿ ಆಗ್ತಾ ಇದೆ. ಸುತ್ತಮುತ್ತಲಿನ ಎಲ್ಲಾ ರೈತರು ಮೊದಲಿಂದ ನನ್ನ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಫೀಲ್ಡ್ ಅಲ್ಲೇ ಕೆಲಸ ಮಾಡ್ತಿದ್ರಿಂದ ಎಲ್ಲ ಪರಿಚಯ ಇದ್ರು. ಅವರ ಒಂದು ಪರಿಚಯದ ಮೇಲೆ ಎಲ್ಲ ಕೆಲಸ ಶುರು ಮಾಡಿದೀವಿ. ಮುಖ್ಯವಾಗಿ ನೋಡುವಂತ ಬೆಳೆಗಳು ಅಂದ್ರೆ ಕಲ್ಲಂಗಡಿ, 2 ಅಡಿಕೆ, ತೆಂಗು, ಇದು ಮುಖ್ಯವಾದ ಬೆಳೆಗಳು ನಮ್ಗೆ. ಶುಂಠಿ, ಜೋಳ, ಈ ಬೆಳೆಗಳು ಹೆಚ್ಚಿಗೆ ಕೆಲಸ ಮಾಡ್ತಾ ಇದೀವಿ. ಈಗ ಪ್ರೆಸೆಂಟ್ಲಿ ಇರೋದು ಕ್ರಾಪ್ ಬಂದು ವಾಟರ್ ಮೆಲನ್ ಇದೆ, ಮತ್ತೆ ಅಡಿಕೆ, ತೆಂಗು ಇದೆ. ನಿಮ್ಮ ಅಗ್ರಿ ಕ್ಲಿನಿಕ್ ಮೂಲಕ ಏನೆಲ್ಲ ಸೇವೆಗಳನ್ನ ನೀಡ್ತಾ ಇದ್ದಾರೆ? ನಾವು ಇವಾಗ ಕೆಲವು ರೈತರಿಗೆ ಏನಂತ ಹೇಳಿದ್ರೆ, ಕಲ್ಲಂಗಡಿ ಇದನ್ನೆಲ್ಲ ಮೊದಲನೇ ಬಾರಿಗೆ ಹಾಕಿರ್ತಾರೆ. ಅಲ್ಲಿ ಹೋಗಿ ಸಮತೋಲನವಾಗಿ ಯಾವ ತರ ನ್ಯೂಟ್ರಿಯಂಟ್ ನ ಕೊಡಬೇಕು, ಅದಕ್ಕೆ ಎಷ್ಟು ನ್ಯೂಟ್ರಿಯಂಟ್ ಬೇಕು, ಮತ್ತೆ ರಸಗೊಬ್ಬರಗಳನ್ನ ಡ್ರಿಪ್ ಮುಖಾಂತರ ಕೊಡ್ತೀವಿ ನಾವು, ಅದನ್ನ ಯಾವ ರೀತಿ ಕೊಡೋದು, ಯಾವ ರೋಗ ಬಂದ್ರೆ ರೋಗಗಳ ಐಡೆಂಟಿಫಿಕೇಶನ್ ಹೆಂಗ್ ಮಾಡೋದು, ನೀವೇ ಅದನ್ನ ಹೆಂಗೆ ಮೇಂಟೈನ್ ಮಾಡಬಹುದು ರೋಗಗಳನ್ನ, ಮತ್ತೆ ಯಾವ್ಯಾವ ಕೀಟಗಳು ಬರುತ್ತೆ, ಕೀಟಬಾಧೆಗಳು ಏನೇನಿದೆ, ಇದನ್ನೆಲ್ಲ ಹೇಳ್ಕೊಟ್ಟು ಅಲ್ಲಿ ನಾವು ರೆಕಮೆಂಡ್ ಮಾಡ್ತೀವಿ, ಅವ್ರು ಬಂದು ತಗೊಂಡು ಹೋಗ್ತಾರೆ. ಆತರ ನಡೀತಾ ಇದೆ. ಇತ್ತೀಚೆಗೆ ಈ ದ್ರವ ರೂಪದ ಗೊಬ್ಬರಗಳು ಹೆಚ್ಚು ಜನಪ್ರಿಯ ಆಗ್ತಾ ಇದಾವೆ, ಸಾಕಷ್ಟು ಅನುಕೂಲಗಳು ಕೂಡ ಅದರಲ್ಲಿ ಇದೆ. ಆದ್ರೆ ಬಹುತೇಕ ಜನರು ಅದರ ಬಳಕೆಯನ್ನ ಮಾಡ್ತಾ ಇಲ್ಲ, ಅದನ್ನ ಯಾಕೆ ಬಳಕೆಯನ್ನ ಮಾಡಬೇಕು, ಏನೆಲ್ಲ ಅನುಕೂಲಗಳನ್ನ ಮಾಡ್ಕೋಬಹುದು? ಒಂದು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಈ ಒಂದು ಬಲ್ಕ್ ಫರ್ಟಿಲೈಸರ್ಸ್ ಅಂದ್ರೆ ಡಿಎಪಿ ಇರ್ಬೋದು, ಪೊಟ್ಯಾಶ್ ಇರ್ಬೋದು, ಎಂಒಪಿ ಇರ್ಬೋದು, ಇದೆಲ್ಲ ಅದ್ರ ಎಫಿಷಿಯನ್ಸಿ ಬಾರಿ ಕಡಿಮೆ. ಎಫಿಷಿಯನ್ಸಿ ಬಾರಿ ಕಡಿಮೆ ಅಂದ್ರೆ ನೀವು ಯಾವುದೇ ಒಂದು ಬಲ್ಕ್ ಫರ್ಟಿಲೈಸರ್ ತಗೊಂಡ್ರು 50% ಮೇಲೆ ಯಾವುದೇ ಎಫಿಷಿಯನ್ಸಿ ಇರಲ್ಲ. ಅಂದ್ರೆ 100 ರೂಪಾಯಿ ನೀವು ಖರ್ಚು ಮಾಡಿದ್ರೆ ಒಂದು ಡಿಎಪಿಗೆ ಇರ್ಬೋದು, ಯೂರಿಯಾಗಿರ್ಬೋದು, ಯಾವುದಕ್ಕೆ ಆದ್ರೂ 50 ರೂಪಾಯಿ ಮಾತ್ರ ಗಿಡಕ್ಕೆ ಬರುತ್ತೆ. ಆ ಲೆಕ್ಕಾಚಾರದಲ್ಲಿ ಹೋದ್ರೆ ಇದರಲ್ಲಿ ಎಫಿಷಿಯನ್ಸಿ ಬಂದು 100 ಗ್ರಾಮ್ ಗೊಬ್ಬರ ಹಾಕ್ತೀವಿ ಅಂದ್ರೆ 95 ಭಾಗ ಪ್ಲಾಂಟ್ ತಗೊಳುತ್ತೆ. ಮತ್ತೆ ಮಣ್ಣಲ್ಲಿ ಉಳಿಯಲ್ಲ ಇದು. ಒಳ್ಳೆ ನಾವೊಂದು ಕ್ವಾಲಿಟಿ ಆಗಿರೋ ಗೊಬ್ಬರನ ಉಪಯೋಗಿಸಿದ್ರೆ ಮಣ್ಣಲ್ಲಿ ಏನು ಉಳಿಯಲ್ಲ, ಪೊಲ್ಯೂಷನ್ ಕಂಟ್ರೋಲ್ ಮಾಡಬಹುದು ಇದರಿಂದ. ಮತ್ತೆ ಸಾಯಿಲ್ ಕ್ಲಾಟ್ ಆಗೋದು, ಲಾಗಿಂಗ್ ಪ್ರಾಬ್ಲಮ್, ಪಿಹೆಚ್ ವೇರಿಯೇಷನ್ ಇದೆಲ್ಲ ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಮಾಡಬಹುದು. ಸಾಲ್ಟ್ ಕಡಿಮೆ ಇರುತ್ತೆ, ಕ್ಲೋರೈಡ್ ಫ್ರೀ ಗೊಬ್ಬರಗಳಿರುತ್ತೆ, ಅದರಿಂದ ಯೂಸ್ ಮಾಡಿದ್ರೆ ಒಳ್ಳೇದು. ಈ ದ್ರವ ರೂಪದ ಗೊಬ್ಬರಗಳನ್ನ ಬಳಕೆ ಮಾಡುವಲ್ಲಿ ಏನು ಸಮಸ್ಯೆ ಇದೆ ನಮ್ಮ ರೈತರಲ್ಲಿ? ನಮ್ಮ ರೈತ ಬಾಂಧವರಲ್ಲಿ ಏನಂತ ಹೇಳಿದ್ರೆ ಡ್ರಿಪ್ ಬಗ್ಗೆ ಹೆಚ್ಚಿಗೆ ನಾಲೆಡ್ಜ್ ಇಲ್ಲ. ಇಲ್ಲ, ಇದು ಡ್ರಿಪ್ ಒಂದು ಅತಿ ಮುಖ್ಯವಾದ ಒಂದು ಅಂಶ. ಅದು ಬೇಕೇ ಬೇಕು, ಬೇಕೇ ಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ನಾವು ಒಂದು ಮಳೆಯ ಪರಿಸ್ಥಿತಿ ನೋಡ್ತಾ ಬಂದ್ರೆ ಸುಮಾರು ಹಲವಾರು ವರ್ಷಗಳಿಂದ ನೋಡ್ತಾ ಬಂದಾಗ ಮಳೆ ಬಹಳ ಕಡಿಮೆ ಆಗ್ತಾ ಇದೆ, ಮತ್ತೆ ಇರ್ರೆಗ್ಯುಲರ್ ರೈನ್ಫಾಲ್ ಪ್ಯಾಟರ್ನ್ಸ್ ತುಂಬಾ ಆಗ್ತಾ ಇದೆ. ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಿರಲ್ಲ, ಯಾವಾಗ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ವಾಟರ್ ಟೇಬಲ್ ಡೆಪ್ತ್ ತುಂಬಾ ಡೌನ್ ಆಗಿದೆ, ಆಳಕ್ಕೆ ಹೋಗ್ತಾ ಇದೆ. ಈ ಎಲ್ಲಾ ಅಂಶದಲ್ಲಿ ಇಟ್ಕೊಂಡಾಗ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಎಷ್ಟು ನೀರು ಕೊಡ್ತೀವಿ ಗಿಡಕ್ಕೆ ಅನ್ನೋದೇ ಗೊತ್ತಿರಲ್ಲ. ನಾವು ಫ್ಲಡ್ಡಿಂಗ್ ಸಿಸ್ಟಮ್ ಅಲ್ಲಿ ಮಾಡಿದ್ರೆ ಎಷ್ಟು ನೀರು ಗಿಡಕ್ಕೆ ಕೊಡ್ತಾ ಇದೀವಿ ಅನ್ನೋದು ಯಾವ ಕಾರಣಕ್ಕೂ ಗೊತ್ತಾಗಲ್ಲ. ಇಲ್ಲಿ ನಮಗೆ ನಾವು ಡ್ರಿಪ್ ಅಲ್ಲಿ ಕೊಟ್ರೆ ಇದರಲ್ಲಿ ನಮಗೆ ನಿರ್ದಿಷ್ಟವಾದ ಪ್ರಮಾಣದ ನೀರನ್ನ ಗೊಬ್ಬರನ ಎರಡು ಒಟ್ಟು ಕೊಡಬಹುದು. ಪರ್ ಅವರ್ಗೆ 4 ಲೀಟರ್ ಡಿಸ್ಚಾರ್ಜ್ ಇದೆ, 2 ಲೀಟರ್ ಡಿಸ್ಚಾರ್ಜ್ ಇದೆ, 8 ಲೀಟರ್ ಡಿಸ್ಚಾರ್ಜ್ ಇದೆ. ಯಾವ್ದು ಬೇಕು ಎಷ್ಟು ಬೇಕು ಅಂತ ಕೇಳಿದ್ರೆ ಅಷ್ಟು ತಕ್ಕಂಗೆ ಕೊಡಬಹುದು. ಮತ್ತೆ ನಮ್ಮ ಕರ್ನಾಟಕ ಗಣ ಸರ್ಕಾರ ಹಾಗೂ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಎರಡೂ ಕೂಡ ಸಬ್ಸಿಡಿ ಕೊಡ್ತಾ ಇದೆ ಈ ಡ್ರಿಪ್ ಇರಿಗೇಷನ್ಗೆ. ಸುಮಾರು 90% ಗವರ್ಮೆಂಟ್ ಕೊಡುತ್ತೆ, ನಾವು ಸಬ್ಸಿಡಿ ಕೊಡುತ್ತೆ, 10% ಮಾತ್ರ ನಾವು ಮಾಡಿದ್ರೆ ಆಗುತ್ತೆ. ಇದರಿಂದ ಕನಿಷ್ಠವಾಗಿ 20% ಅಧಿಕ ಇಳುವರಿ ನಾವು ಪಡಿಬಹುದು. ಡ್ರಿಪ್ ಮುಖಾಂತರ ಫ್ಲಡ್ ಇರಿಗೇಷನ್ಗೂ ಡ್ರಿಪ್ಗೂ ಹೋಲಿಸ್ಕೊಂಡಾಗ ನಾವು ಡ್ರಿಪ್ ಅಲ್ಲಿ ಯೂಸ್ ಮಾಡಿದ್ರೆ 20% ಅಧಿಕ ಇಳುವರಿ ನಾವು ಪಡಿಬಹುದು. ಇದನ್ನ ಮಾಡ್ಕೊಂಡ್ರೆ ನಾವು ದ್ರವ ರೂಪದ ಗೊಬ್ಬರಗಳನ್ನು ಕೂಡ ಬಳಕೆ ಕೊಡಬಹುದು. ಆಮೇಲೆ ನೀವು ರಸಗೊಬ್ಬರಗಳನ್ನ ಕೊಡುವಾಗ ಕಾರ್ಮಿಕರ ಮೇಲೆ ಡಿಪೆಂಡ್ ಆಗುವಂತಹ ಪರಿಸ್ಥಿತಿ ಇಲ್ಲ, ಒಬ್ಬರೇ ಕೆಲಸ ಮಾಡಬಹುದು. ಅವಾಗ ನಮಗೆ ಅಗ್ರಿಕಲ್ಚರ್ ಮೇಲೆ, ಕೃಷಿ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಇಲ್ಲ ಅಂದ್ರೆ ನಾವೇ ಗೊಬ್ಬರ ಹಾಕಬೇಕು, ನಾವೇ ನೀರು ಕೊಡಬೇಕು ಎಲ್ಲ ಮಾಡ್ತಾ ಇದ್ದಾಗ ಟೈಮ್ ಆಗುತ್ತೆ. ಈಗ ಇನ್ನೂ ತಂತ್ರಜ್ಞಾನ ತುಂಬಾ ಮುಂದುವರೆದಿದೆ, ಮೊಬೈಲ್ ಅಲ್ಲೇ ಕೂಡ ನೀವು ಆಪರೇಟ್ ಮಾಡಬಹುದು ನೀರು ಬಿಡೋದನ್ನು ಕೂಡ. ಹೌದು ಹೌದು, ಚೆನ್ನಾಗಿದೆ, ಉಪಯೋಗಿಸ್ಕೊಂಡ ತಕ್ಕಂಗಿದೆ ಅದು. ನಿಮ್ಮ ಅಗ್ರಿ ಕ್ಲಿನಿಕ್ ಮೂಲಕ ನೀವು ನೀಡ್ತಾ ಇರತಕ್ಕಂತಹ ಮತ್ತೊಂದು ವಿಶಿಷ್ಟವಾದ ಮತ್ತೆ ಅನುಪಮವಾದಂತಹ ಸೇವೆ ಅಂತ ಹೇಳಿದ್ರೆ ಡ್ರೋನ್ಗಳನ್ನ ಬಳಕೆಯನ್ನ ಮಾಡಿ ಏನು ಕೀಟನಾಶಕ ರೋಗನಾಶಕ ಇವುಗಳ ಸಿಂಪಡಣೆಯನ್ನ ಮಾಡ್ತಕ್ಕಂಥದ್ದು. ಯಾವಾಗಿನಿಂದ ಪ್ರಾರಂಭ ಆಯ್ತು ಇದು? ಇದು ಬಂದು ಕೊನೆ 2 ತಿಂಗಳಿಂದ ಅಂದ್ರೆ ಜನವರಿ ತಿಂಗಳಿಂದ ನಾವು ಶುರು ಮಾಡಿದೀವಿ ಇದನ್ನ, ಡ್ರೋನ್ ಸರ್ವಿಸಸ್ ನ. ಡ್ರೋನ್ ಮೇಲೆ ನನಗೆ ಇಂಟ್ರೆಸ್ಟ್ ಅಂದ್ರೆ 2019 ಇಸ್ವಿಯಲ್ಲಿ ನಾನು ನನ್ನ ಕೆಲಸದ ಮೇಲೆ ಕುಪ್ಪಂ ಮತ್ತೆ ನಮ್ಮ ಅನಂತಪುರ ಆಂಧ್ರದ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತಿದ್ದಾಗ ಅಲ್ಲಿ ಮೊದಲ ಬಾರಿಗೆ ನಾನು ಭತ್ತ ಹಾಗೂ ಬಾಳೆ ಮತ್ತೆ ಕರ್ಬೂಜ ಹಾಗೂ ಕಲ್ಲಂಗಡಿ ಹಣ್ಣುಗಳ ಸಿಂಪಡಣೆಯನ್ನ ನೋಡಿದ್ದೆ ಅಲ್ಲಿ 2019-2018 ಇಸ್ವಿಯಲ್ಲಿ ನಾನು ಅಲ್ಲಿ ನೋಡಿದ್ದು. ಅದು ನೋಡಿದಾಗ ಸ್ವಲ್ಪ ಇಂಟ್ರೆಸ್ಟ್ ಕೂಡ ಬಂತು ನನಗೆ, ಓ ಇದರಿಂದ ನಾವು, ಯಾಕೆಂದ್ರೆ ಈ ಬಳ್ಳಿ ಪದಾರ್ಥಗಳು ತರಕಾರಿ ಬೆಳೆಯುವಾಗ ಏನಾಗುತ್ತೆ ಅಂದ್ರೆ ತುಣಿದು ಬಿಡ್ತೀವಿ ಅನ್ನೋ ಒಂದು ಭಯ ಇರುತ್ತೆ ಸ್ಪ್ರೇ ಮಾಡುವಾಗ. ಹೌದು, ಈ ಹೂ ಬರೋ ಕಾಯಿ ಬರೋ ಸಮಯದಲ್ಲಿ 30 ದಿನ ದಾಟದ ಮೇಲೆ ಅಂತ ಸಮಯದಲ್ಲಿ ರೈತರು ಒಂದು ಸ್ಪ್ರೇ ಮಾಡಿ ಅಂತ, ಸುಮಾರು ಹಲವಾರು ರೋಗಗಳು ಕೀಟಗಳು ಬರುತ್ತೆ ಆದ್ರೆ ಮಾಡಿ ಅಂತ ಹೇಳಿದ್ರೆ ಈ ಒಳಕ್ ಹೋಗಕ್ಕಾಗಲ್ಲ ಅಂತ ಹೇಳ್ತಾರೆ. ಹೌದು, ಸೊ ಇಂಥ ಟೈಮಲ್ಲಿ ನಮ್ಗೆ ಇದನ್ನ ಮಾಡಿದ್ರೆ ಬಾರಿ ಒಳ್ಳೇದು ಅಂತ ಅನ್ನಿಸ್ತು. ಅದ್ರ ಬಗ್ಗೆ ಅವಾಗ್ಲಿಂದ ಹೆಚ್ಚು ಒಲವು ಬಂತು, ಅದರಲ್ಲೇ ಸ್ವಲ್ಪ ತೊಡಗಿ ಅದ್ರಲ್ಲಿ ಏನು ಹೆಂಗ್ ಮಾಡಬಹುದು ಏನ್ ಮಾಡಬಹುದು ಅಂತ ಪೇಪರ್ಸ್, ರಿಸರ್ಚ್ ಪೇಪರ್ಸ್, ಬೇಲೆಯಲ್ಲಿ ಯೂನಿವರ್ಸಿಟಿಗಳಲ್ಲಿ ಏನೇನು ಕೆಲಸ ಮಾಡಿದ್ದಾರೆ, ಆಂಧ್ರದಲ್ಲಿ ಏನ್ ಮಾಡಿದ್ದಾರೆ, ಪಂತ್ ನಗರಲ್ಲಿ ಏನ್ ಮಾಡಿದ್ದಾರೆ, ಐಆರ್ಎ ಏನ್ ಮಾಡಿದ್ದಾರೆ ಎಲ್ಲ ಸ್ವಲ್ಪ ನೋಡ್ ಬಂದಾಗ ಓಕೆ ಇದ್ರಲ್ಲಿ ಮಾಡಿದ್ರೆ ನಮ್ಗೆ ಎಫಿಷಿಯನ್ಸಿ ಇದೆ, ನಮಗೆ ಉಳಿತಾಯವಿದೆ ಅಂತ ಅನ್ನಿಸ್ತು. ಆದ್ರಿಂದ ಈ ಒಂದು ಸರ್ವಿಸ್ ಅನ್ನ ತಾಂತ್ರಿಕತೆ ಮೇಲೆ ಹೆಚ್ಚು ಒಲವಾಗಿ ಶುರು ಮಾಡಿದೀವಿ. ಇವತ್ತು ಕೇಂದ್ರ ಸರ್ಕಾರನು ಕೂಡ ಈ ಸಾಲಿನ ಬಜೆಟ್ ಅಲ್ಲಿ ಹೆಚ್ಚು ಒತ್ತನ್ನ ನೀಡಿರ್ತಕ್ಕಂಥದ್ದು ಇವುಗಳ ಬಳಕೆ ಆಗಬೇಕು ಅಂತ ಹೇಳಿ. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಹೆಚ್ಚು ಒಂದು ಎಫಿಷಿಯನ್ಸಿ ಇರುತ್ತೆ ಮತ್ತೆ ಹೆಚ್ಚು ಅನುಕೂಲ ನಮ್ಮ ಕೃಷಿಕರಿಗೆ ದೊರೆಯುತ್ತೆ ಅನ್ನುವಂಥ ಕಾರಣದಿಂದ ಹೆಚ್ಚು ಒತ್ತನ್ನ ನೀಡಲಾಗಿದೆ. ಈ ಡ್ರೋನ್ ಅನ್ನ ನಾವು ಬಳಕೆ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳಾಗುತ್ತೆ ಸರ್? ಖಂಡಿತವಾಗ್ಲೂ ಏನು ಸರ್ಕಾರ ಯೋಚನೆ ಮಾಡಿದೆ ಅದು 100ಕ್ಕೆ 100 ಕರೆಕ್ಟ್. ಒಂದೇನಂತ ಹೇಳಿದ್ರೆ ಇವಾಗ ಡ್ರೋನ್ ಅಲ್ಲಿ ನಾವೇನ್ ಮಾಡಬಹುದು, ಎಲ್ಲಾ ವಿಧವಾದ ಕೀಟನಾಶಕಗಳು ಮತ್ತು ರೋಗನಾಶಕಗಳನ್ನ ನಾವು ಸಿಂಪಡಣೆ ಮಾಡಬಹುದು. ಎಲ್ಲೆಲ್ಲಿ ಮಾಡಬಹುದು? ಎಲ್ಲಾ ಫೀಲ್ಡ್ ಕ್ರಾಪ್ಸ್ ಅಲ್ಲಿ ಮಾಡಬಹುದು. ಭತ್ತ, ರಾಗಿ, ಜೋಳ, ಅಡಿಕೆ, ತೆಂಗು, ಮತ್ತೆ ಹಾಗೆ ಕಲ್ಲಂಗಡಿ ಹಣ್ಣುಗಳಲ್ಲಿರಬಹುದು, ಕಲ್ಲಂಗಡಿ ಇರಬಹುದು, ಕರ್ಬೂಜ ಇರಬಹುದು, ಈ ಎಲ್ಲಾ ಕಬ್ಬು ಮೇನ್ ಆಗಿ ಇದರಲ್ಲೆಲ್ಲ ಮಾಡಬಹುದು. ಎಲ್ಲಿ ನಾವು ಮಾಡಕ್ ಆಗಲ್ಲ ಕಷ್ಟ ಇದೆ ಅಂತ ಹೇಳಿದ್ರೆ ಕಾಫಿ. ಯಾಕಾಗಲ್ಲ ಅಂತ ಹೇಳಿದ್ರೆ ಅಲ್ಲಿ ಮರಗಳು ಹೆಚ್ಚಿರುತ್ತೆ. ಹೌದು, ನೆರಳಿಗೋಸ್ಕರ ಮರಗಳನ್ನ ನೆಟ್ಟಿರ್ತಾರೆ. ಅಲ್ಲಿ ನಮ್ಗೆ ಮಾಡಲು ಸ್ವಲ್ಪ ಕಷ್ಟ ಇದೆ, ಅಡೆತಡೆ ಇದೆ. ಆದ್ರೂ ಡ್ರೋನ್ ಅಲ್ಲಿ ಮೂರ್ ರೀತಿ ಡ್ರೋನ್ ಬರುತ್ತೆ. ಒಂದು ಬಂದು ಕ್ವಾಡ್ ಅಂತ ಹೇಳ್ತಾರೆ, ಒಂದು ಎಕ್ಸಾ ಅಂತ ಹೇಳ್ತಾರೆ, ಒಂದು ಆಕ್ಟಾ ಅಂತ ಹೇಳ್ತಾರೆ. ಈ ಒಂದು ಕ್ವಾಡ್ ಮತ್ತೆ ಹೆಕ್ಸಾ ನಾವು ನೋಡಿದೀವಿ. ಈ ಕ್ವಾಡ್ ಅಂದ್ರೆ ತುಂಬಾ ಚಿಕ್ಕದು, ನಾಲ್ಕು ರೆಕ್ಕೆ ಇರುತ್ತೆ. ಎಕ್ಸಾ ಅಂದ್ರೆ ಆರು ರೆಕ್ಕೆ ಬರುತ್ತೆ. ಈ ನಾಲ್ಕು ರೆಕ್ಕೆದ್ರಲ್ಲಿ ಅಡಕೆ ತೋಟದ ಒಳಗಡೆನೂ ಕೂಡ ಕೆಲವರು ಪ್ರಾಯೋಗಿಕವಾಗಿ ನೋಡಿದ್ದಾರೆ. ಸ್ವಲ್ಪ ಕಾಸ್ಟ್ ಜಾಸ್ತಿ ಬರುತ್ತೆ, ಅಂದ್ರೆ ನಾವು ಏನು ಬಾಡಿಗೆ ಕೊಡ್ತೀವೋ ಅದ್ರ ಸ್ವಲ್ಪ ಕಾಸ್ಟ್ ಜಾಸ್ತಿ ಬರುತ್ತೆ. ಮತ್ತೆ ಈ ಸಂಪೂರ್ಣ ಈ ಡ್ರೋನ್ ಬಂದು ಏನಿದೆ, ಇದು ಬ್ಯಾಟ್ರಿ ಆಪರೇಟೆಡ್, ಚಾರ್ಜ್ ಮಾಡ್ಕೋಬೇಕಾಗತ್ತೆ. ಸೊ ಸ್ವಲ್ಪ ಬ್ಯಾಟ್ರಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಅದೊಂದು ಅಡಚಣೆ ಇದೆ ಕಾಫಿ ಎಸ್ಟೇಟ್ ಅಲ್ಲಿ ಮಾಡೋದಕ್ಕೆ. ಬೇರೆ ಎಲ್ಲಾ ಜಾಗದಲ್ಲೂ ನಾವು ಚೆನ್ನಾಗಿ ಮಾಡಬಹುದು ಇದನ್ನ. ಒಂದು, ಎರಡನೇದು ಏನೆಲ್ಲ ನಮಗೆ ಅದರಿಂದ ಉಪಯೋಗ ಅಂತ ಹೇಳಿದ್ರೆ, ಫಸ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನೀರಿನ ಬಳಕೆ ತುಂಬಾ ಕಡಿಮೆ ಮಾಡಬಹುದು. ಅಂದ್ರೆ ಒಂದು ಎಕರೆಗೆ ನಾವು ಸಾಮಾನ್ಯವಾಗಿ ಸಿಂಪರಣೆ ಮಾಡ್ತೀವಿ ಅಂದ್ರೆ ಎಲ್ಲಾ ಬೆಳೆಗಳಿಗೆ 200 liters ಬೇಕಾಗುತ್ತೆ ಒಂದು ಎಕರೆಗೆ ನೀರು. ಈಗ ನಾವು ಈ ಡ್ರೋನ್ ಮುಖಾಂತರ ಮಾಡೋದಾದ್ರೆ 10 liters ಸಾಕು ಒಂದು ಎಕರೆಗೆ. ಒಂದು, ಎರಡನೇದು ಒಂದು ಎಕರೆಗೆ 100 grams ಒಂದು ಕೀಟನಾಶಕನೋ ಇರ್ಬೋದು ಅಥವಾ ರೋಗನಾಶಕನೋ ಏನಾದ್ರೂ ಒಂದು ರೆಕಮೆಂಡೇಶನ್ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಪ್ರಕಾರ ಇದ್ರೆ ಇಲ್ಲಿ ನಾವು 60-70 grams ಮಾಡಿದ್ರೆ ಸಾಕು. ಓಹೋ, 30-40 ಭಾಗ ನಾವು ಉಳಿಸಬಹುದು ಅದರಲ್ಲಿ. ಮೂರನೇದು, ನಾವು ಇದು ಏನ್ ಸ್ಪ್ರೇ ಮಾಡ್ತೀವಿ, ಎಲ್ಲ ಸ್ಪ್ರೇಗಳು ಸ್ಪ್ರೇಯರ್ದು ಬಂದು ನಾಜಲ್ಸ್ ಅಂದ್ರೆ ಅದು ಏನ್ ಡಿಸ್ಚಾರ್ಜ್ ಆಗುತ್ತೋ ವಾಟರ್ ಸ್ಪ್ರೇ ಆಗುತ್ತೋ ಅದು ಅಬೌಟ್ 250 microns ಇರುತ್ತೆ. ಯಾವ್ದು ಪವರ್ ಸ್ಪ್ರೇಯರ್ ಇರ್ಬೋದು ಅಥವಾ ಚಾರ್ಜಬಲ್ ಸ್ಪ್ರೇ ಇರ್ಬೋದು, ಹ್ಯಾಂಡ್ ಪಂಪ್ ಸ್ಪ್ರೇಯರ್ಸ್ ಇರ್ಬೋದು, ಯಾವ್ದೇ ಇದ್ರು ಇದು ಬಂದು 40 microns ಇರುತ್ತೆ. ಅದು ಮಿಸ್ಟ್ ರೀತಿಲಿ ಬರುತ್ತೆ, ಅದಕ್ಕೆ ನೀರು ಕಡಿಮೆ ಉಪಯೋಗ. ಮೂರನೇದು. ನಾಲ್ಕನೇದು, ಹೆಚ್ಚಿಗೆ ಇವಾಗ ಏನೇ ಅಗ್ರಿಕಲ್ಚರ್ ಅಂದ್ರೆ ಲಾರ್ಜ್ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂದ್ರೆ ಹೆಚ್ಚಿಗೆ 10 acres ಇರೋದು 20 acres ಇರೋರು ಇವರೆಲ್ಲ ಏನಾದ್ರು ಒಂದು ತರಕಾರಿನೋ ಹಣ್ಣಿನ ಬೆಳೆನೋ ಬೆಳೆದ್ರೆ ನಾವು ಸ್ಪ್ರೇ ಮಾಡೋದಕ್ಕೆ ಕಷ್ಟ ಆಗುತ್ತೆ, ನಮ್ಗೆ ಆಗಲ್ಲ ಅನ್ನೋ ಒಂದು ಅಭಿಪ್ರಾಯ ಇರುತ್ತೆ. ಕಾರ್ಮಿಕರ ಮೇಲೆ ಡಿಪೆಂಡ್ ಆಗಿರ್ಬೇಕಾಗತ್ತೆ. ಇವಾಗ ಡ್ರೋನ್ ಇದ್ರೆ ನಾವು ಕಾರ್ಮಿಕರು ಇಲ್ಲದೆ ಇದ್ರು ಮಾಡಬಹುದು. ಓಹೋ, ಕೇವಲ 10 minutes ಒಂದು ಎಕರೆ ಮುಗಿಸುತ್ತೆ ಸ್ಪ್ರೇ ಮಾಡೋದಕ್ಕೆ, ಮತ್ತೆ ಟೈಮ್ ಕೂಡ ಸೇವ್ ಮಾಡಬಹುದು. ಅದಕ್ಕಿಂತ ಇನ್ನೊಂದೇನಂತ ಹೇಳಿದ್ರೆ ಇಂಟ್ಯಾಂಜಿಬಲ್ ಬೆನಿಫಿಟ್ಸ್, ಕಣ್ಣಿಗೆ ಕಾಣದೇ ಇರೋ ಬೆನಿಫಿಟ್ ಅಂದ ಏನು ಅಂತ ಹೇಳಿದ್ರೆ, ನಾವು ಏನು ಈ ಸ್ಪ್ರೇ ಮಾಡ್ತೀವಿ, ಇದು ಏರಿಯಲ್ ಸ್ಪ್ರೇ ಅಲ್ಲಿ ಮಾಡ್ತೀವಿ, ಡೈರೆಕ್ಟ್ ನಾವು ಎಕ್ಸ್ಪೋಸ್ ಆಗಲ್ಲ. ನಮ್ಮ ಯಾರು ಸ್ಪ್ರೇ ಮಾಡ್ತಾರೆ ಅವರು ರೈತರು ಯಾರೇ ಇರಬಹುದು, ಅದು ತುಂಬಾ ಬೆನಿಫಿಟ್ಟು. ಈ ಶುಂಠಿ ಹೊಲಗಳಲ್ಲಿ ಇರ್ಬೋದು, ಕಲ್ಲಂಗಡಿಲಿ ಇರ್ಬೋದು, ಇವರೆಲ್ಲ ತುಂಬಾ ಸ್ಪ್ರೇ ಮಾಡ್ಬೇಕಾಗತ್ತೆ. ಕ್ಯಾಪ್ಸಿಕಮ್ ಅಲ್ಲಿ ಇರ್ಬೋದು, ಮೆಣಸಿನ್ಕಾಯಲ್ಲಿ ಸ್ಪ್ರೇ ಮಾಡುವಾಗ ಏನಾಗುತ್ತೆ, ಕಾಲಕ್ರಮೇಣ ಯಾವ ಲೆವೆಲ್ ಫಂಜಿಸೈಡ್ ಪೆಸ್ಟಿಸೈಡ್ ಯೂಸ್ ಮಾಡ್ತೀವಿ ಯಾರಿಗೂ ಗೊತ್ತಿರಲ್ಲ. ಯಾವುದೇ ಮಾಡಿದ್ರು ಕೆಮಿಕಲ್ಸ್ ಗಂಟಲಲ್ಲಿ ಕಫದಲ್ಲಿ ರಕ್ತ ಬರೋದು, ಮೂಗು ಉರಿ ಬರೋದು, ಇದೆಲ್ಲ ಸಾಮಾನ್ಯವಾಗಿ ಕಾಣುವಂತಹ ರೋಗಗಳು. ಮತ್ತೆ ಕಾಲಕ್ರಮೇಣ ತುಂಬಾ ಅದೇ ತರ ಯೂಸ್ ಆಗ್ತಾ ಹೋದ್ರೆ ಅದು ಬೇರೆ ಬೇರೆ ರೀತಿ ರೋಗಗಳಿಗೆ ಪರಿಣಾಮಕಾರಿಯಾಗಿರುತ್ತೆ. ಡೈರೆಕ್ಟ್ ಎಕ್ಸ್ಪೋಸರ್ ನ ಕಡಿಮೆ ಮಾಡಿದ್ರೆ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಇದು ಮುಖ್ಯವಾದ ಬೆನಿಫಿಟ್. ಈ ತರದ ಬೆನಿಫಿಟ್ ಗಳನ್ನು ನಾವು ಇದರಲ್ಲಿ ಪಡೆಯಬಹುದು ಅನ್ನುವಂಥದ್ದು. ಹೌದು, ತಾವಾಗ್ಲೇ ಹೇಳಿದ್ರಿ, ಸುಮಾರು 200 liters ನೀರಿನ ಜಾಗಕ್ಕೆ ನಾವು ಕೇವಲ 10 liters ನಾವು ಇಲ್ಲಿ ಬಳಕೆಯನ್ನ ಮಾಡ್ತೇವೆ ಅಂತ ಹೇಳಿ. ಹೌದು, ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಾ? ಖಂಡಿತವಾಗ್ಲು. ಕಾರಣ ಏನಂತ ಹೇಳಿದ್ರೆ, ಅದೇ ಪರಿಣಾಮಕಾರಿಯಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಾನು ಆವಾಗ್ಲೇ ಹೇಳಿದ ರೀತಿ ನಾಜಲ್ಸ್ ಏನಿದೆ ಇದು 40 microns ಅಂದ್ರೆ ಸುಮ್ಮನೆ ಮಿಸ್ಟರ. ನಾವು ಸಾಮಾನ್ಯವಾಗಿ ಸ್ಪ್ರೇ ಮಾಡ್ತೀವಿ ಅಂದ್ರೆ ನೆನೆಯುತ್ತೆ ಎಲೆ, ಸೋರೋ ರೀತಿ ಮಾಡ್ತೀವಿ, ಅದ್ರಲ್ಲಿ ನೀವು ಸ್ಪ್ರೇ ಮಾಡಿರೋದೇ ಗೊತ್ತಾಗಲ್ಲ. ಆ ರೀತಿ ಇರುತ್ತೆ, ಆ ಫೋರ್ಸ್ ಹಂಗಿರುತ್ತೆ, ಮತ್ತೆ ತುಂಬಾ ಪರಿಣಾಮಕಾರಿಯಾಗಿರುತ್ತೆ. ಬಟ್ ಏನಂತ ಹೇಳಿದ್ರೆ, ಆದ್ರೆ ನಾವು ಯಾವ ಒಂದು ರೋಗನಾಶಕಗಳೇ ಆಗೋದು ಕೀಟನಾಶಕಗಳು ಉಪಯೋಗಿಸ್ತೀವಿ ಅನ್ನೋದು ಹೆಚ್ಚು ಗಮನ ಕೊಡಬೇಕು. ಮತ್ತೆ ನಾವು ಸಿಂಪರಣೆ ಮಾಡುವಾಗ 1/2 kg, 1 kg ಆ ತರದ್ ಬೇಕಾದ್ರೆ ಯೂಸ್ ಮಾಡಬಹುದು ಪೌಡರ್ ಫಾರ್ಮಸ್. ಇಲ್ಲಿ ಅದನ್ನೆಲ್ಲ ಯೂಸ್ ಮಾಡೋದಕ್ಕೆ ಕಷ್ಟ ಇದೆ, ಯಾಕೆ ಅಂದ್ರೆ 10 liters ನೀರಲ್ಲಿ ಅದು ಕರಗಲ್ಲ, ಸಾಲಿಬಿಲಿಟಿ ಇಂಡೆಕ್ಸ್ ಪ್ರಾಬ್ಲಮ್ ಬರುತ್ತೆ, ಕರಗುವ ಅಂಶ ಪ್ರಾಬ್ಲಮ್ ಇರುತ್ತೆ. ಆ ಒಂದು ಗಮನ ನಮಗೆ ಚೆನ್ನಾಗಿರ್ಬೇಕು, ನಾಲೆಡ್ಜ್ ಅದ್ರ ಬಗ್ಗೆ ಎಷ್ಟು ಕರಗುತ್ತೆ, ಎಷ್ಟು ಪ್ರಮಾಣದಲ್ಲಿ ನಾವು ಕೀಟನಾಶಕ ಉಪಯೋಗಿಸ್ತಿದೀವಿ, ಯಾವ ತರ ಕೀಟನಾಶಕಗಳನ್ನ ಉಪಯೋಗಿಸ್ತಿದೀವಿ, ಆರೆಂಜ್ ಕಲರ್ ಮಾಡ್ತಿದೀವ, ಯೆಲ್ಲೋ ಮಾಡ್ತಾ ಇದೀವ, ಬ್ಲೂ ಮಾಡ್ತಾ ಇದೀವ, ಗ್ರೀನ್ ಮಾಡ್ತಾ ಇದೀವ, ಇದು ನಮಗೆ ಗೊತ್ತಿರಬೇಕು. ಯಾಕೆ ಅಂದ್ರೆ ನಾವು ಹಾಗೆ ಕೈಯಲ್ಲಿ ಸ್ಪ್ರೇ ಮಾಡುವಾಗ ನಾವೊಬ್ರು ಮಾತ್ರ ಎಕ್ಸ್ಪೋಸ್ ಅಲ್ಲಿ ಇರ್ತೀವಿ, ಏರಿಯಲ್ ಸ್ಪ್ರೇ ಮಾಡುವಾಗ ಆದಷ್ಟು ನಾವು ಗ್ರೀನ್ ಬ್ಲೂ ಮಾಲಿಕ್ಯೂಲ್ಸ್ ಯೂಸ್ ಮಾಡೋದು ವಾಸಿ. ತುಂಬಾ ಪ್ರಾಣಿ ಪಕ್ಷಿಗಳೆಲ್ಲ ಇರುತ್ತೆ, ಎಲ್ಲ ಇರುತ್ತೆ, ನಾವು ಸ್ವಲ್ಪ ಗಮನ ಇಟ್ಕೊಂಡು ಅದನ್ನ ಗ್ರೀನ್ ಮಾಲಿಕ್ಯೂಲ್ ಮಾಡಿದ್ರೆ ಅನುಕೂಲ ಜಾಸ್ತಿ. ಈ ಜೇಡ ಇರಬಹುದು, ಜೇನ್ ಇರಬಹುದು, ಇದಕ್ಕೆಲ್ಲ ಪ್ರಾಬ್ಲಮ್ ಆಗಬಾರದು. ಆತರ ಮಾಲಿಕ್ಯೂಲ್ ಆದಷ್ಟು ಉಪಯೋಗಿಸಿದ್ರೆ ಒಳ್ಳೇದು. ಈಗ ಸಾಮಾನ್ಯ ನಾವು ಹ್ಯಾಂಡ್ ಪಂಪ್ ಅಲ್ಲಿ ಏನು ಮಾಡ್ತೀವೋ, ಹ್ಯಾಂಡ್ ಪಂಪ್ ಆಗ್ಬಹುದು, ಪವರ್ ಸ್ಪ್ರೇ ಆಗಿರ್ಬಹುದು, ಅಲ್ಲಿ ಬಳಸ್ತಕ್ಕಂತಹ ಈ ವಿಷಯಗಳನ್ನ ಅಥವಾ ಕೀಟನಾಶಕ ರೋಗನಾಶಕಗಳನ್ನೇ ಇಲ್ಲೂ ಕೂಡ ಬಳಕೆ ಮಾಡಬಹುದು ಅಥವಾ ಇದಕ್ಕೆ ಪ್ರತ್ಯೇಕವಾಗಿ ಬೇರೆದಿರುತ್ತೆ? ಇಲ್ಲ, ನಾವು ಸಾಮಾನ್ಯ ಒಂದು 80% ಅದನ್ನೇ ಉಪಯೋಗಿಸಬಹುದು. ಕೆಲವು ಮಾತ್ರ ಮಾಡೋದಿಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ 1 kg ರೆಕಮೆಂಡೇಶನ್ ಇರುತ್ತೆ, ಅದು 10 liter ಕರಗಲ್ಲ. ಹೌದು. ಸೊ ಆತರ ಇರುವಾಗ ನಾವು ಅದನ್ನ ಲಿಕ್ವಿಡ್ ಫಾರ್ಮ್ ಅಲ್ಲಿ ಸೆಲೆಕ್ಟ್ ಮಾಡಬೇಕು. ಅಷ್ಟೇ, ಸಾಮಾನ್ಯ ಉಪಯೋಗಿಸಬಹುದು, ಏನ್ ತೊಂದರೆ. ಉಳಿದೆಲ್ಲ ಅದನ್ನು ಕೂಡ ಉಪಯೋಗಿಸಬಹುದು. ಅದು ಕರಗಬೇಕು, ಮುಖ್ಯವಾಗಿ ಕರಗಂತದಾಗಿರ್ಬೇಕು, ಮತ್ತೆ ಅದು ವಿಷಕಾರಾಂಶ ಕಡಿಮೆ ಇರಬೇಕು. ಇದೆರಡನ್ನ ಗಮನದಲ್ಲಿ ಇಟ್ಕೋಬೇಕು. ಈ ಡ್ರೋನ್ ಅನ್ನ ಬಳಕೆಯನ್ನ ಮಾಡ್ತಾ ಇರತಕ್ಕಂಥದ್ದು ಇತ್ತೀಚೆಗೆ ಬಂದಿರತಕ್ಕಂತ ಒಂದು ತಂತ್ರಜ್ಞಾನ, ನಮ್ಮ ಭಾಗಕ್ಕೆ ಬಹಳ ಹೊಸ ತಂತ್ರಜ್ಞಾನ ಅಂತ ಹೇಳಿ ನಾವು ಕರಿಬಹುದು. ನಮ್ಮ ಕೃಷಿಕರಲ್ಲೆಲ್ಲ ಏನು ನಂಬಿಕೆ ಇದೆ ಅಂತ ಹೇಳಿದ್ರೆ, ಯಾವ್ದಾದ್ರು ಹೊಸ ತಂತ್ರಜ್ಞಾನ ಬಂತು ಅಂತ ಹೇಳಿದ್ರೆ ಅದು ದುಬಾರಿ ಅನ್ನುವಂಥದ್ದು. ದುಬಾರಿಯೂ ಕೂಡ ಆಗಿರುತ್ತೆ. ಡ್ರೋನ್ ಎಷ್ಟರ ಮಟ್ಟಿಗೆ ದುಬಾರಿ? ಡ್ರೋನ್ ನ ನಾವು ಸ್ವಂತ ತಗೊಳ್ತೀವಿ ಅಂದ್ರೆ ತುಂಬಾ ದುಬಾರಿನೇನೆ. ಕಾರಣ ಏನಂದ್ರೆ 6-6.5 lakh ಒಂದು ಡ್ರೋನ್ ತಗೊಳೋದಿಕ್ಕೆ ಬೇಕು. ಮತ್ತೆ ಇನ್ನೊಂದು ಗಮನ ಅಂದ್ರೆ, ತಗೊಂಡು ನಾವು ಬೇರೆ ಬಾಡಿಗೆ ಪರ್ಪಸ್ ಕೊಡ್ತೀವಿ ಅಂದ್ರೆ ಹಾಗೆ ಉಪಯೋಗಿಸೋಹಾಗಿಲ್ಲ. ಭಾರತ ಘನ ಸರ್ಕಾರದ ಪ್ರಕಾರ ನಾವೇನಂತ ಹೇಳಿದ್ರೆ, ಅದು ಡ್ರೋನ್ ನ ಮಾಡಂತಹ ಪೈಲಟ್, ಚಾಲನೆ ಮಾಡುವಂತ ಪೈಲಟ್ಗೆ ಪೈಲಟ್ ಸರ್ಟಿಫಿಕೇಟ್ ಇರಬೇಕು. ಹೌದು, ಏವಿಯೇಷನ್ ಇಂದ ನಮ್ಗೇನು ಪೈಲಟ್ಸ್ ಎಲ್ಲ ಏನ್ ತಗೊಳ್ತಾರೋ ಅದೇ ರೀತಿ ನಾವು ಟ್ರೈನ್ಡ್ ಪೈಲಟ್ ಆಗಿರ್ಬೇಕು. ಒಂದು, ಎರಡು, ಅವರಿಗೆ ಸುತ್ತಮುತ್ತಲು ಎಲ್ಲ ಏನೇನು ಇದೆ ಅನ್ನೋದು ಚೆನ್ನಾಗಿ ಜ್ಞಾನ ಇರಬೇಕು. ಆಕಾಶವಾಣಿ ಇರಬಹುದು, ದೂರದರ್ಶನ ಕೇಂದ್ರ ಇರಬಹುದು, ಡ್ಯಾಮ್ಗಳಿರಬಹುದು, ಅಥವಾ ಏರ್ಪೋರ್ಟ್ ಇರಬಹುದು, ಇದು ಹತ್ರ ಇದ್ದ ಕಡೆ ನಾವು ಮಾಡೋದಕ್ಕೆ ಎಷ್ಟು ಯಾವ ರೀತಿಲಿ ಏನಿದೆ ಕಾಲದ ಪರಿಮಿತಿ, ಇದ್ರ ಜ್ಞಾನ ಚೆನ್ನಾಗಿರ್ಬೇಕು. ಹೈವೇ ಹತ್ರ ಇದೆಯಾ, ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಈ ಎಲ್ಲ ಒಂದು ಮೂಲಭೂತ ಜ್ಞಾನದ ಅವಶ್ಯಕತೆ. ಖಂಡಿತವಾಗ್ಲೂ ನಾವು ಡ್ರೋನ್ ತಗೊಳೋದು ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮ ಸುತ್ತಮುತ್ತಲಿನ ಜನಕ್ಕೆ ಹಾಗೂ ಪರಿಸರಕ್ಕೆ ಹಾನಿ ಆಗದೇ ರೀತಿ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹಾನಿಯು ಕೂಡ ಸಂಭವಿಸುವಂತ ಸಾಧ್ಯತೆ ತುಂಬಾ ಇದೆ. ಹಾಗಾಗಿ ಸಾಕಷ್ಟು ಎಚ್ಚರಿಕೆಯನ್ನ ನಾವು ತೆಗೆದುಕೊಂಡು ಈ ಒಂದು ಡ್ರೋನ್ ಸಿಂಪಡಣೆಯನ್ನ ಮಾಡಬೇಕು. ಗಾಳಿ ಯಾವ ಡೈರೆಕ್ಷನ್ ಬರ್ತಾ ಇದೆ, ಯಾವ ರೀತಿ ಹೋಗ್ತಾ ಇದೆ, ಅದ್ರ ಜ್ಞಾನ ಇರಬೇಕು. ಅದನ್ನು ಕೂಡ ತುಂಬಾ ಇಂಪಾರ್ಟೆಂಟ್. ಮಳೆಯಲ್ಲಿ ಮಾಡಕ್ಕಾಗಲ್ಲ, ನಾವು ಏರ್ಪೋರ್ಟ್ ನಿಯರ್ ಮಾಡಕ್ಕಾಗಲ್ಲ, ಆಕಾಶವಾಣಿ ನಿಯರ್ ಮಾಡಕ್ಕಾಗಲ್ಲ, ದೂರದರ್ಶನದ ಕೇಂದ್ರ ನಿಯರ್ ಮಾಡಕ್ಕಾಗಲ್ಲ, ಡ್ಯಾಮ್ಗಳ ಹತ್ರ ಮಾಡಿಸಕ್ಕಾಗಲ್ಲ. ಇದೆಲ್ಲ ಗಮನ ಎದುರು ಇಟ್ಕೊಂಡು ಮಾಡಿಸ್ಬೇಕು. ಯಾವ್ಯಾವ ಬೆಳೆಗೆ ನೀವು ಈ ತರದ ಸೇವೆಯನ್ನ ಒದಗಿಸ್ತಾ ಇದ್ದೀರಿ? ನಾವು ಪ್ರೆಸೆಂಟ್ಲಿ ಅಡಕೆಗೆ. ಕಾರಣ ಏನಂತ ಹೇಳಿದ್ರೆ, ನಮ್ಗೆ ಅಡಕೆಯಲ್ಲಿ ಸಾಮಾನ್ಯವಾಗಿ ಕಾಣಂತಹ ಒಂದು 4-5 ರೋಗಗಳು ಅಂದ್ರೆ ಹಿಂಗಾರು ಒಣಗೋ ರೋಗ, ಅಣಬೆ ರೋಗ, ಎಲೆ ಚುಕ್ಕಿ ರೋಗ, ಹಳದಿ ರೋಗ ಹಾಗೂ ಕೊಳೆಯ ರೋಗ. ಇದು ಇಷ್ಟು ಒಂದು ಹೇಳಬೇಕು ಅಂದ್ರೆ, ಎಲ್ಲಾ ಸಿಂಪರಣೆ ಮಾಡಿದ್ರೇನೆ ಕಂಟ್ರೋಲ್ ಬರಂತದ್ದು ಜಾಸ್ತಿ. ಭೂಮಿಯಿಂದ ಕೊಡೋದಕ್ಕಿಂತ ಸಿಂಪರಣೆ ಮಾಡಿದ್ರೆ ಹೆಚ್ಚು ಪರಿಣಾಮಕಾರಿ ಇದು ಎಲ್ಲಾ ರೋಗಗಳು ಕೂಡ. ಆದರೆ ಸಿಂಪರಣೆ ಮಾಡೋದಕ್ಕೆ ಏನು ನಮಗೆ ತೊಂದರೆ ಇದೆ ಅಂತ ಹೇಳಿದ್ರೆ, ಲೇಬರ್ ಕಾರ್ಮಿಕರು ತೊಂದರೆ ಆಗುತ್ತೆ ಅಡಿಕೆ ತೋಟಗಳಲ್ಲಿ. ಹೌದು, ತುಂಬಾ ಪ್ರಾಬ್ಲಮ್ ಇದೆ. ಸೊ ಅದನ್ನ ನೋಡೇ ನಾವು ಓಕೆ ನಾವು ಇದ್ರಲ್ಲಿ ಒಂದ್ಸಲ ಮಾಡಿ ನೋಡೋಣ ಅಂತ ಹೇಳಿ, ನಾನು ಹಿಂದೆ 2019 ಹೊರನಾಡು ಕಳಸ ಭಾಗದಲ್ಲಿ ಟ್ರಾವೆಲ್ ಮಾಡುವಾಗ ಅಲ್ಲಿ ಕೊಳೆ ರೋಗಕ್ಕೆ ಮಲ್ಟಿಪ್ಲೆಕ್ಸ್ ಕಂಪನಿಯವರು ಡ್ರೋನ್ ಅವರು ಕೊಳೆ ರೋಗಕ್ಕೆ ಸಿಂಪರಣೆ ಮಾಡಿದ್ರು. ನಾವು 2020 ಕೂಡ ಅಲ್ಲಿ ಹೋಗಿ ನೋಡಿದ್ವಿ, ತಕ್ಕ ಮಟ್ಟಿಗೆ ಅದರ ಪರಿಣಾಮಕಾರಿ ಆಗಿದೆ. ಅದ್ ನೋಡಿದ್ಮೇಲೆ ನಾವು ಫಸ್ಟ್ ಬೆಟ್ಟದಪುರ, ಪಿರಿಯಾಪಟ್ಟಣ, ಮೈಸೂರು ಜಿಲ್ಲೆ ಭಾಗದಲ್ಲಿ ಮಾಡಿಸಿದ್ವಿ ತೆಂಗು ಮತ್ತೆ ಅಡಿಕೆಗೆ. ಅದಾದ ನಂತರ ನಾವು ಶಾರ್ಟ್ ಟರ್ಮ್ ಕ್ರಾಪ್ ಅಲ್ಲಿ ನೋಡೋಣ, ಇದು ಲಾಂಗ್ ಟರ್ಮ್ ನಮ್ಗೆ ಗೊತ್ತಾಗುತ್ತೋ ಇಲ್ವೋ ಅನ್ನೋ ನಮಗೆ ಒಂದು ಡೌಟ್ ಬಂದಾಗ ಕಲ್ಲಂಗಡಿ ಬೆಳೆಯಲ್ಲಿ ಮಾಡಿಸಿದೀವಿ. ತುಂಬಾ ಪರಿಣಾಮಕಾರಿಯಾಗಿದೆ, ಮತ್ತೆ ಟೈಮು ಕೂಡ ಮಿಗುತ್ತೆ, ರೈತರು ಕೂಡ ಭಾರಿ ಖುಷಿಯಾಗಿದ್ದಾರೆ ಅದರ ಒಂದು ಎಫೆಕ್ಟ್ ನೋಡಿ. ಇದರ ಬಳಕೆಯನ್ನ ಎಲ್ಲರೂ ಕೂಡ ಮಾಡಬಹುದು, ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ, ಮತ್ತೆ ನಮಗೆ ಕೆಲಸವೂ ಕೂಡ ಕಡಿಮೆ ಆಗುತ್ತೆ, ಕ್ಷಿಪ್ರವಾಗಿ ಆಗುತ್ತೆ, ಬೇಗ ಆಗುತ್ತೆ. ಖಂಡಿತ, ನಾವು ಇಡೀ ದಿವಸ ಸಿಂಪಡಣೆ ಮಾಡುವಂತದನ್ನ ಕೇವಲ 10 ನಿಮಿಷ, 15 ನಿಮಿಷ, 20 ನಿಮಿಷದಲ್ಲಿ ಮಾಡಿ ಮುಗಿಸಬಹುದು. ಇದರಿಂದ ಸಮಗ್ರವಾಗಿ ಮತ್ತೆ ಪರಿಣಾಮಕಾರಿಯಾಗಿ ಕೀಟಗಳನ್ನ ಮತ್ತೆ ರೋಗಗಳನ್ನ ಹತೋಟಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಈ ತರದ ಹೊಸ ಒಂದು ತಂತ್ರಜ್ಞಾನಕ್ಕೆ ನಮ್ಮ ಕೃಷಿಕರು ಹೇಗೆ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ? ಕೃಷಿಕರು ನೋಡಿದಾಗ ಹೊಸದಲ್ಲಿ ತುಂಬಾ ಒಳ್ಳೆ ಒಪಿನಿಯನ್ ಬರ್ತಾ ಇದೆ, ಮತ್ತೆ ಎನ್ಕ್ವೈರೀಸು ತುಂಬಾ ಬರ್ತಾ ಇದೆ. ಆದ್ರೆ ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಆ ಬೆಳೆ ಒಂದಿದ್ರಲ್ಲಿ ಏನು ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಈ ಯಾವುದೇ ಕಂಪ್ನಿಗಳನ್ನ ನಾವು ಅಪ್ರೋಚ್ ಮಾಡಿದಾಗ 10-20 acres ಇರಬೇಕು ಅಂತ ಕೇಳ್ತಾರೆ. ಬಟ್ ನಮ್ಗೆ ಏನ್ ತೊಂದರೆ ಇಲ್ಲ. ಕಾರಣ ಏನಂತಂದ್ರೆ, ಗುಚ್ಛ ಗ್ರಾಮಗಳನ್ನ ಇರ್ಬೋದು, ಒಂದು 2-3 ಗ್ರಾಮದಲ್ಲಿ ಒಂದು 2 acres ಸೇರಿಸಿ ಎಲ್ಲಾರನು ಒಂದು ದಿನ ನಾವೊಂದು ಇದನ್ ಮಾಡಿ ಒಟ್ಟಿಗೆ ಅವ್ರಿಗೆ ಹೇಳಿದ್ರೆ ಬರ್ತಾರೆ. ಹಣದ ಒಂದು ಥಿಂಕಿಂಗ್ ಅಲ್ಲಿ ನೀವು ಅವಾಗ್ಲೇ ಕೇಳಿದ ಹಾಗೆ ನೋಡಿದ್ರೆ, ಯಾರೂ ಓನ್ ಆಗಿ ಪರ್ಚೇಸ್ ಮಾಡೋದು ಈಗ ಒಂದು ದುಬಾರಿನೇನೆ ಸಾಮಾನ್ಯ ರೈತರಿಗೆ. ನಾ ಅವಾಗ್ಲೇ ಹೇಳೋದಕ್ಕೆ 6-6.5 lakh ರೂಪಾಯಿ ಡ್ರೋನ್ಗೆ ಆಗುತ್ತೆ. ಟ್ರೈನಿಂಗ್ಗೆ ಒಂದು 60,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಪ್ರತಿ ಒಂದು ಬ್ಯಾಟ್ರಿಗೆ 30,000-50,000 ರೂಪಾಯಿ ಇರುತ್ತೆ. ಸುಮಾರು 6-8 set ಬ್ಯಾಟ್ರಿ ಬೇಕು. ನಾವು ಈ ರೀತಿ ಬಾಡಿಗೆಗೆ ಬಿಟ್ಟು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಬ್ಯಾಟ್ರಿ 10 ನಿಮಿಷ ಡಿಸ್ಚಾರ್ಜ್ ಆಗುತ್ತೆ. ಓಹೋ, 10 ನಿಮಿಷಕ್ಕೆ ಬದಲಾವಣೆ ಮಾಡ್ತಾ ಇರ್ಬೇಕು ಬ್ಯಾಟ್ರಿ. ಒಂದು ಬ್ಯಾಟರಿ ಇನ್ನೊಂದ್ ಏನಂತಂದ್ರೆ 200 ಲೈಫ್ ಸೈಕಲ್ ಮೇಲೆ ಬರಲ್ಲ ಅದು. ಇದೆಲ್ಲ ನೋಡಿದಾಗ ಆಪರೇಷನ್ ಕಾಸ್ಟ್ ಸ್ವಲ್ಪ ಹೈ ಇದೆ. ಎಲ್ಲ ಸಣ್ಣ ರೈತರು ತಗೊಳ್ಳೋದು ಕಷ್ಟ, 50 ಎಕರೆ 100 ಎಕರೆ ಇರೋಂತ ದೊಡ್ಡ ರೈತರು ತಗೋಬಹುದು. ಸ್ವತಃ ಕೃಷಿಯನ್ನ ಮಾಡ್ತಾ ಇದ್ದೀರಿ ಮತ್ತೆ ಕೃಷಿಕರಿಗೆ ಅಗತ್ಯವಾಗಿರ್ತಕ್ಕಂತ ಸೇವೆಯನ್ನು ಕೂಡ ನೀವು ಒದಗಿಸ್ತಾ ಇದ್ದೀರಾ, ಇದರ ಅನುಭವಗಳು ಏನನ್ಸುತ್ತೆ? ಇದು ನಾವು ಎಷ್ಟು ಕೆಲಸ ಮಾಡಿದ್ರೆ ಅಷ್ಟು ತೃಪ್ತಿ ಕೊಡುತ್ತೆ. ನಾವು ಹೊರಗಡೆ ಕೆಲಸದಲ್ಲಿ ಕಂಪ್ನಿಲಿ ಇರ್ಬೋದು ಇನ್ನೊಂದ್ರಲ್ಲಿ ಇರ್ಬೋದು, ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ ಅಲ್ಲಿ ತೃಪ್ತಿ ಇಲ್ವಾ ಅಂದ್ರೆ ತೃಪ್ತಿ ಇದೆ. ನಾವು ಯಾರ್ದೋ ಪ್ರೆಷರ್ ಅಲ್ಲಿ ಕೆಲಸ ಮಾಡ್ತೀವಿ, ಅಲ್ಲಿ ನಮ್ಗೆ ಇಷ್ಟಪಟ್ಟು ನಾವೇನ್ ಮಾಡಲ್ಲ, ದುಡ್ಡು ಬರುತ್ತೆ ಮಾಡ್ತೀವಿ ಅಷ್ಟೇ. ನೇರವಾಗಿ ಹೇಳೋದಾದ್ರೆ ದುಡ್ಡಿಗೋಸ್ಕರ ಕೊಡ್ತಾರೆ, ನಾವು ಮಾಡ್ಲೇಬೇಕು. ನಿಮ್ಗೆ ಇಷ್ಟ ಇದ್ರೂ ಮಾಡ್ಬೇಕು, ಇಷ್ಟ ಇಲ್ಲ ಅಂದ್ರೂ ಮಾಡ್ಬೇಕು, ಇಲ್ಲಿ ಆತರ ಯಾವ್ದನ್ನು ಇರಲ್ಲ. ಆಮೇಲೆ ಈಗ ಯಾರೇ ಓದಿರೋರು ಇದ್ರು ನಮ್ಮ ಪ್ರಕಾರ ಹಳ್ಳಿಗಳಲ್ಲಿ ಜೀವನ ನಡ್ಸಕ್ ಆಗಲ್ಲ ಅನ್ನೋದು ಸುಳ್ಳು. ಖಂಡಿತವಾಗ್ಲೂ ನಡೆಸಬಹುದು. ನಾವು ಹೆಚ್ಚು ಹೆಚ್ಚು ಏನು ವ್ಯವಸಾಯಕ್ಕೆ ಸಂಬಂಧಪಟ್ಟ ಏನೇನಿದೆ, ಹೈನುಗಾರಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ಮೇಕೆ ಸಾಕಾಣಿಕೆ ಇರಬಹುದು, ಅಥವಾ ಅಡಿಕೆ ಇರ್ಬೋದು, ವ್ಯವಸಾಯದಲ್ಲಿ ಯಾವ್ದಾದ್ರೂ ಶಾರ್ಟ್ ಟರ್ಮ್ ಕ್ರಾಪ್ಸ್ ಇರ್ಬೋದು, ಚೆನ್ನಾಗಿ ವೈಜ್ಞಾನಿಕ ರೀತಿಯಲ್ಲಿ ಮಾಡಿದ್ರೆ, ಈಲ್ಡ್ ಕಾನ್ಸಂಟ್ರೇಟ್ ಮಾಡಿದ್ರೆ, ನಾವು ಹೆಚ್ಚಿಗೆ ಈಲ್ಡ್ ತೆಗೆಯೋದಕ್ಕೆ ಗೊತ್ತಿದ್ರೆ, ಬೆಲೆ ಎಷ್ಟೇ ಇದ್ರೂ ಕೂಡ ಚೆನ್ನಾಗಿ ನಾವು ದುಡಿಮೆ ಮಾಡಬಹುದು. ಮುಂದಿನ ದಿವಸಗಳಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಏನ್ ಏನು ಮಾಡಬೇಕು ಅನ್ನುವಂತ ಆಲೋಚನೆ ಇದೆ? ನನಗೆ ಈಗ ಆಸೆ ಇರೋದು ಅಂತ ಹೇಳಿದ್ರೆ, ಕೆಲವು ಎಕ್ಸೋಟಿಕ್ ಫ್ರೂಟ್ಸ್ ಅನ್ನ ನರ್ಸರಿ ಮಾಡಬೇಕು ಅಂತ ಒಂದು ಆಸೆ ಇದೆ. ಲೈಕ್ ರಂಬುಟಾನ್, ಹನುಮಾನ್ ಫಲ, ಲಕ್ಷ್ಮಣ ಫಲ, ಮತ್ತೆ ಬಟರ್ ಫ್ರೂಟ್ ಬೆಣ್ಣೆ ಹಣ್ಣು, ಇದೆಲ್ಲ ಗ್ರಾಫ್ಟೆಡ್ ವೆರೈಟೀಸ್ ಮಾಡೋಣ ಅನ್ನೋದು ಆಸೆ ಇದೆ. ಮತ್ತೆ ಇದರಲ್ಲಿ ಏನಂತಂದ್ರೆ ಸ್ವಲ್ಪ ಜ್ಞಾನ ಕೂಡ ಇನ್ನೂ ಅವಶ್ಯಕತೆವಾಗಿದೆ ನನಗೆ. ಕಾರಣ ಏನಂತಂದ್ರೆ, ಎಕ್ಸಾಂಪಲ್ ನಾವು ಬೆಣ್ಣೆ ಹಣ್ಣು ತಗೊಂಡ್ರೆ ಹಲವಾರು ಜಾತಿ ಇದೆ, ಅದರಲ್ಲಿ ಹಾರ್ಸ್ ವೆರೈಟಿ ಇದೆ, ಬೇರೆ ಬೇರೆ ವೆರೈಟೀಸ್ ಇದೆ. ಅದಕ್ಕಿಂತ ಮುಖ್ಯವಾಗಿ ನಮಗೆ ಅದ್ರಲ್ಲಿ ಬೇಕಾಗಿರೋದು, ಗೊತ್ತಾಗಬೇಕಾಗಿರೋದು ರೆಗ್ಯುಲರ್ ಬೇರಿಂಗ್, ಅಂದ್ರೆ ಪ್ರತಿ ವರ್ಷ ಹಣ್ಣು ಕೊಡುತ್ತಾ. ವರ್ಷಕ್ಕೆ 2 ಸಲ ಹಣ್ಣು ಕೊಡೋ ಮರಗಳಿದೆ, 2 ವರ್ಷಕ್ಕೊಂದ್ಸಲ ಹಣ್ಣು ಕೊಡೋ ಮರಗಳಿದೆ. ಇವೆಲ್ಲ ಜ್ಞಾನಗಳನ್ನ ಇಟ್ಕೊಂಡು ನಾವು ಗ್ರಾಫ್ಟಿಂಗ್ ಮಾಡುವಾಗ ಪ್ರತಿ ವರ್ಷಕ್ಕೆ 2 ಸಲ ಹಣ್ಣು ಕೊಡೋಂತ ಮರಗಳಲ್ಲಿ ಸಯಾನ್ ಕಲೆಕ್ಟ್ ಮಾಡಿ ನಾವು ಗ್ರಾಫ್ಟ್ ಮೇಡ್ ಮಾಡಿ ಪ್ಲಾಂಟ್ಸ್ ಅನ್ನ ಚೆನ್ನಾಗಿ ಬೆಳೆಯೋರಿಗೆ ಕೊಟ್ಟು, ಈ FPOs ಏನಿರುತ್ತೆ ಆ ತರದವ್ರು ಕೊಟ್ಟು ಅದಕ್ಕೊಂದು ಮಾರ್ಕೆಟ್ ಅನ್ನ ಡೆವಲಪ್ ಮಾಡಿಕೊಟ್ರೆ, ಯಾವ್ದಾದ್ರೂ ಇನ್ವೆಸ್ಟರ್ಸ್ ಇರ್ತಾರೆ ಅವ್ರನ್ನ ಲಿಂಕ್ ಮಾಡಿಕೊಟ್ಟು ಮಾಡಿದ್ರೆ ಚೆನ್ನಾಗಿ ಬೆಳವಣಿಗೆ ಮಾಡಬಹುದು. ನಮಗೂ ಅನುಕೂಲ, ನಮ್ಮ ಸುತ್ತಮುತ್ತಲಿನ ಜನಗಳಿಗೂ ಅನುಕೂಲ, ಎಂಪ್ಲಾಯ್ಮೆಂಟ್ ಕೂಡ ಸಿಗುತ್ತೆ ಎಲ್ರಿಗೂ. ನಿಮ್ಮ ಕೃಷಿ ಅನುಭವಗಳು ಹಾಗೂ ನಿಮ್ಮ ಕೃಷಿ ಸೇವೆ ಏನಿದೆಯೋ ಇದು ಬೇರೆಯವರಿಗೂ ದೊರಕಬೇಕು ಅಂತ ಹೇಳಿದ್ರೆ ಅವ್ರು ನಿಮ್ಮನ್ನ ಸಂಪರ್ಕವನ್ನು ಮಾಡಬೇಕಾಗುತ್ತೆ. ಹೇಗೆ ಸಂಪರ್ಕವನ್ನು ಮಾಡುವಂಥದ್ದು? ನನ್ನ ಒಂದು ಮೊಬೈಲ್ ಸಂಪರ್ಕದ ನಂಬರ್ ತಗೊಳ್ಳಿ, 7348909980, 7348909980. ಒಳ್ಳೆದು ಮನೋಹರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ಹಾಗೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸೇವೆಯನ್ನ ನೀಡ್ತಾ ಇದ್ದೀರೋ ಅದರ ಒಂದು ಪರಿಚಯವನ್ನು ಕೂಡ ಮಾಡಿಕೊಟ್ರಿ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಕಣಿಯಾರು ಗ್ರಾಮದ ಪ್ರಗತಿಪರ ಕೃಷಿಕ ಕೆಜೆ ಮನು ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ನಿಕಲ್ ಕರ್ ಫಸಲ್ ಆಯ ಸುರಕ್ಷಿತ ಹೋ ಜಾಯೆ ಫಸಲ್ ಹರ ಕಿಸಾನ್ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत सरकार ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರೇ, ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತದೆ. ನಾಳಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಹೈನುಹಣ್ಣು, ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತು ಬಾನಿನ ಸರಣಿ ಮೂಡಿಬರಲಿದೆ. ಇದರಲ್ಲಿ ಜಾನುವಾರುಗಳಿಗೆ ಮೇವು ಉತ್ಪಾದನೆ ಮತ್ತು ಪೂರೈಕೆ ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಎನ್ ಜೈಶಂಕರ್ ಹಾಗೂ ಟಿಕೆ ರೂಪಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಾಳೆ ಮತ್ತೆ ಭೇಟಿಯಾಗೋಣ. ತಮ್ಮೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕೇಳಿದ್ರೆ ನಾಳೆ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ದತೆ ನೇರ ಫೋನ್ ಇನ್ ಕಾರ್ಯಕ್ರಮ ಬಿತ್ತರವಾಗಲಿದೆ. ನಾಳಿನ ವಿಷಯ ಭೂಗೋಳಶಾಸ್ತ್ರ. ಭಾಗವಹಿಸುವ ವಿಷಯ ತಜ್ಞರು ಡಾಕ್ಟರ್ ಚಂದ್ರಯ್ಯ ಚೌಡಯ್ಯ ಕಾಟ್ಪಾಡಿ. ಮತ್ತೊಮ್ಮೆ ಕೇಳಿ, ಡಾಕ್ಟರ್ ಚೌಡಯ್ಯ ಕಟ್ನವಾಡಿ ಇವರು ಜೆಎಸ್ಎಸ್ ಕಾಂಪೋಸಿಟ್ ಪಿಯು ಕಾಲೇಜ್ ದೊಡ್ಡಕಾಡನೂರು ಹೊಳೆನರಸೀಪುರ ತಾಲೂಕು. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 246-289 ಮತ್ತೊಂದು 245-258. ಎಸ್ಟಿಡಿ ಕೋಡ್ ಸಂಖ್ಯೆ 081-72. ನೆನಪಿಡಿ, ನಾಳೆ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ದತೆ ನೇರ ಫೋನ್ ಇನ್ ಕಾರ್ಯಕ್ರಮ. ನಾಳಿನ ವಿಷಯವನ್ನ ಮತ್ತೊಮ್ಮೆ ಕೇಳಿ, ಭೂಗೋಳಶಾಸ್ತ್ರ. ಭಾಗವಹಿಸುವ ವಿಷಯ ತಜ್ಞರು ಡಾಕ್ಟರ್ ಚೌಡಯ್ಯ ಕಟ್ನವಾಡಿ. ಮೊದಲ ಪ್ರೀತಿ, ಮೊದಲ ವಿರಹ, ಕಾಣುವ ಕನಸು, ಕೈಗೂಡಿದ ಮನಸ್ಸು, ಸಿಟ್ಟು, ಕೋಪ, ತಾಪ, ಭಯ, ಭಕ್ತಿ, ಸದು ನೆನಪು, ಎಲ್ಲ ಮರೆತು ನಿದಿರೆಗೆ ಜಾರುವ ಮುನ್ನ ಹೇಳಿ ಭಾವನಾ. ಸೋಮವಾರದಿಂದ ಶುಕ್ರವಾರದವರೆಗೆ 10 ಗಂಟೆಗೆ ತಪ್ಪದೇ ಕೇಳಿ ಭಾವನಾ. ಭಾವನಾ ಹೂವಿನ ಕಿರುನಗೆ ಚೆಲ್ಲಿದೆ.